ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಗೋಶಾಲೆ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನೂತನ ಎನ್ಇಪಿ ಪಠ್ಯದಲ್ಲಿ ಇಸ್ರೋ ಬಾಹ್ಯಾಕಾಶ ವಿಜ್ಞಾನದ ಅಂಶಗಳು ಸೇರ್ಪಡೆ, ಸಚಿವ ಬಿಸಿ ನಾಗೇಶ್. ಖಾಸಗಿ ಕಾಲೇಜುಗಳ ಎಂಜಿನಿಯರಿಂಗ್ ಕೋರ್ಸಿನ ಶುಲ್ಕ ಹೆಚ್ಚಳ ಇಲ್ಲ, ಸಚಿವ ಡಾ ಅಶ್ವತ್ಥನಾರಾಯಣ. 2020-21 ಸಾಲಿನ ಮಹಾತ್ಮಗಾಂಧಿ ಸೇವಾ ಪ್ರಶಸ್ತಿ ಪ್ರಕಟ. ಇಂದು ವಿಶ್ವ ಹೃದಯ ದಿನ, ಜಾಗೃತಿ ಕಾರ್ಯಕ್ರಮ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಪ್ರಸ್ತುತಿ ಹಾಗೂ ನಿರ್ವಹಣೆ ಡಾ ನಿರ್ಮಲಾ ಸಿ ಯಲಿಗಾರ್. ಕೇಳುಗರೆ ಗಮನಿಸಿ, ಕ್ಷಿತಿಜ ಲಿಟರರಿ ಗುರು ಬುಧವಾರ ರಾತ್ರಿ 9 ಗಂಟೆಯಿಂದ ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕೇಳುವ ನಮ್ಮ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದೊಳಗೆ ಮಿಶ್ರ ಬೆಳೆ ಕುರಿತು ಸಿರುಗುಪ್ಪಾದ ಶ್ರೀ ಎಂ ನೀಲಕಂಠಸ್ವಾಮಿ ಅವರೊಂದಿಗೆ ಸಂದರ್ಶನ ಹಾಗೂ ಹವಾಮಾನ ವರದಿ ಕೇಳುವಿರಿ. ಕಾರ್ಯಕ್ರಮದ ಮೊದಲಿಗೆ ಕೇಳಿ, ಮಿಶ್ರ ಬೆಳೆ ಕುರಿತು ಶಿರಗುಪ್ಪಾದ ಶ್ರೀ ಎಂ ನೀಲಕಂಠಸ್ವಾಮಿ ಅವರೊಂದಿಗೆ ಸಂದರ್ಶನ. ಇವತ್ತು ನಮ್ಮ ಕೂಡ ಸಿರಗುಪ್ಪ ತಾಲೂಕು ಅರಳಿಗನೂರು ಗ್ರಾಮದ ಎಂ ನೀಲಕಂಠಸ್ವಾಮಿಯವರಿದ್ದಾರೆ. ಮಿಶ್ರ ಬೆಳೆಯ ವ್ಯವಸಾಯದ ಅನುಭವ ಅವರದು, ಅದರ ಜೊತೆಗೆ ಸಿರಿಧಾನ್ಯಗಳ ಕೃಷಿಯಲ್ಲಿ ಕೂಡ ಅವರು ಹೆಚ್ಚಿನ ಅನುಭವವನ್ನು ಹೊಂದಿದ್ದಾರೆ. 7.5 ಎಕರೆಯ ಬಯಲು ಭೂಮಿ, ಅದರ ಜೊತೆಗೆ 2.5 ಎಕರೆ ಪಂಪ್ಸೆಟ್ ಆಶ್ರಯದ ನೀರಾವರಿ ಹೊಂದಿರುವ ಜಮೀನು ಕೂಡ ಅವರದಿದೆ. ಅವರ ಎಲ್ಲ ಅನುಭವಗಳನ್ನು ಇವತ್ತು ಅವರು ನಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ. ನೀಲಕಂಠಸ್ವಾಮಿಯವರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಈ 7.5 ಎಕರೆಯ ಬಯಲು ಭೂಮಿಯಲ್ಲಿ ಯಾವುದೇ ನೀರಾವರಿ ಆಶ್ರಯ ತಮಗಿಲ್ಲ, ಆದರೆ ಇಲ್ಲಿ ಯಾವ ರೀತಿಯ ಬೆಳೆಯನ್ನು ತಾವು ತೆಗಿತಾ ಇದ್ದೀರಿ ಮತ್ತು ಅದಕ್ಕೆ ಪ್ರಮುಖ ಕಾರಣಗಳು ಏನೇನು? ನಾವು ಮಿಶ್ರ ಬೆಳೆ ಮಾಡ್ತೀವಿ ಸರ್. ನಾವು ಹೋದ ವರ್ಷ 2 ಎಕರೆ ನವಣೆ ತೊಗರಿ ಬಿತ್ತಿದ್ವಿ ಸರ್. ಒಂದು ಸಲ ನವಣೆ ಹಾಕಿದ್ವಿ ಸರ್, ಒಂದು ಸಲ ತೊಗರಿ ಹಾಕಿದ್ವಿ ಸರ್. ಬಸವಣ್ಣಪ್ಪ ಸರ್ ಹೇಳಿದ್ರು ಸರ್, ಅಗ್ರೆ ಫಾರಮ್ನಲ್ಲಿ ಸಿಗ್ತಾವೆ, ಹೋಗಿ ತಗೊಂಬರ್ರಿ ಸ್ವಾಮಿಯವ್ರು ಅಂತ ಹೇಳಿದ ಕಲೆ ಬಳ್ಳಾರ ಹತ್ರ ಅಗ್ರೆ ಫಾರಮ್ಗೆ ಹೋಗಿ ಆ ಬೀಜ ತಗೊಂಬಂದ್ವಿ ಸರ್. ಆಮೇಲೆ ಬಸವಣ್ಣಪ್ಪ ಸರ್ನೇ ಕೇಳಿದ್ಮೇಲೆ ತೊಗರಿ ಬೀಜ ಕೇಳಿದ್ವಿ ಸರ್. ತೊಗರಿ ಯಾವ ಬೀಜ ಸರ್, ಇಳುವರಿ ಬರ್ಬೇಕಪ್ಪ ಅಂದರೆ ನಾವು ಬಿಳೆ ತೊಗರಿ ಹಾಕ್ತೀವಿ ಸರ್. ಇವು ಬೇಡ, ಕೆಂಪು ತೊಗರಿ ಬರ್ತವಂತ ಸರ್. ಕೆಂಪು ತೊಗರಿ ಅಂದ್ರೆ ಇವು TS3R ಹೊಸದಾಗಿ ಬಂದಂಥ ಸರ್ ತಳಿ, ಹಾಕಿ ನೋಡ್ರಿ ಸ್ವಾಮಿಯವ್ರೆ ಬೇಸು ಬರ್ತೀವಿ ಇಳುವರಿ ಅಂತ ಅಂದ್ರೆ ಸರ್. ಅಂತೇಳಿ 2 ಎಕರೆ ಒಂದು ಸಾಲ ನವಣೆ, ಒಂದು ಸಾಲ ತೊಗರಿ, ಆ ಥರ 2 ಎಕರೆ ಬಿತ್ತಿದ್ವಿ ಸರ್. ಕಂಪ್ಲೀಟ್ ಒಂದು ಎಕರೆ ನವಣೆ ಬಿತ್ತಿದಂಗೆ ಸರ್, ಒಂದು ಎಕರೆ ತೊಗರಿ ಬಿತ್ತಿದಂಗೆ. ನಮಗೆ ಸಾಲ ಆಗಲ್ಲ ಸರ್, ಬದುಕು ಮಾಡೋಕೆ ಅನುಕೂಲ ಅಂತಂತೇಳಿ ನವಣೆ 3 ತಿಂಗಳಿಗೆ ನವಣೆ ಬಂದ್ಬಿಟ್ರೆ ಸರ್. ನವಣೆ ಬಂದಮೇಲೆ ನಾವೇನು ಮಾಡ್ತೀವಿ, ರಂಟೆ ಕುಂಟೆ ಹೊಡ್ತೀವಿ ಸರ್. ರಂಟೆ ಕುಂಟೆ ಹೊಡೆದ್ರೆ ತೊಗರಿ ಮಳೆ ಕಡಿಮೆ ಆದರೂ ಕೂಡ ರಂಟೆ ಕುಂಟೆ ಹೊಡೆದಾಗ ತಂಪಿ ಬೀಳ್ತು ಸರ್. ನೆಲ ಯಾವಾಗ ನಾವು ಮಣ್ಣು ಕುಂಟೆ ಹೊಡ್ಕೊಂತಿದ್ದಂಗಲ್ಲ, ಮಳೆ ಒಂದು ಮಳೆ ಬರಲಿದ್ರು ಕೂಡ ತಂಪಿ ಬೀಳ್ತೈತೆ. ತಂಪಿ ಬೀಳಿದಾಗ ಹೊಲ ಒಣಗೋದಿಲ್ಲ ಸರ್, ಕಾಪು ಹಿಡಿತೈತೆ, ಕಾಪುನು ಬರ್ತೈತೆ. ನವಣೆ ಹಾಕಿದ್ವಲ್ಲ ಸರ್, ನವಣೆ ಬಂದು 10 ಪ್ಯಾಕೆಟ್ ನವಣೆ ಆಯ್ತು ಸರ್, ಒಂದೊಂದು ಪ್ಯಾಕೆಟ್ 60 ಕೆಜಿ ಬರ್ತದೆ ಸರ್. ಆಮೇಲೆ ತೊಗರಿ ಬಂದು 15 ಪ್ಯಾಕೆಟ್ ಆಯ್ತು ಸರ್, ಕೆಂಪು ತೊಗರಿ ಸರ್. ಅದೇ ಅದು ಬಜಾರದಲ್ಲಿ ಬಳ್ಳಾರಿಗೂ ಇದೀವಿ ಸರ್ ಕಮಿಟಿ, ನಾವು ಮನೆಯಲ್ಲಿ ಎಲ್ಲ ನಮ್ಮೂರವ್ರು ಎಲ್ಲರೂ ಬಳ್ಳಾರಿ ತಗೊಂಡೋಗ್ತಾರೆ ಸರ್. ನವಣೆ ತೊಗರಿ ಬಂದು ನವಣೆ ಬಂದು ನಮ್ಮೂರಲ್ಲೇ 2-2.5 ವರ್ಷ ರೂಪಾಯಿ ತಗೊಂಡಿದ್ರು ಸರ್. ಕಮಿಟಿ ಹೋದ್ರಿಗಿನ 1500-1800 ಸರ್ ಕ್ವಾಲಿಟಿ ಮೇಲೆ. ತೊಗರಿ ಬಂದು ನಮ್ಮ 4 ವರ್ಷ ರೂಪಾಯಿ ಹೋದ್ವು ಸರ್, 15 ಪ್ಯಾಕೆಟ್ ಆದ್ವಿ ಸರ್, ಒಂದೊಂದು ಚೀಲ 60-62 ಕೆಜಿ ಬಂದು ಸರ್. ಅದು ಒಂದು 40-45 ಸಾವಿರ ರೂಪಾಯಿ ತೊಗರಿದಾಯ್ತು ಸರ್. ಆಮೇಲೆ ನವಣೆದು ಕೂಡ 10 ಸಾವಿರ ರೂಪಾಯಿ ನವಣೆದು ಬಂದು ಸರ್, ಕೆಲವೊಂದು 45-50 ಸಾವಿರ ರೂಪಾಯಿ ಬಂತು ಸರ್. ಅದ್ರಾಗ ಎಲ್ಲ ಸರಿ ಒಂದು 10-15 ಸಾವಿರ ರೂಪಾಯಿ ಖರ್ಚು ಹೋದ್ರು ಕೂಡ ಅಷ್ಟು ಖರ್ಚು ಬರೋದಲ್ಲ ಸರ್, ಜಾಸ್ತಿ ಆಡಿಟ್ ಮಾಡಿಸಿದ್ರು ಕೂಡ ಖರ್ಚು ಹೋದ್ರು ಕೂಡ ಒಂದು 40-35 ಸಾವಿರ ರೂಪಾಯಿ ಅಂತ ಉಳಿತೈತೆ ಸರ್. ಬಯಲುಭೂಮಿಯಲ್ಲಿ ಮಳೆ ಆಶ್ರಯ ಮತ್ತು ನೀರಾವರಿ ಇಲ್ಲ, ನೀರು ಇಲ್ಲ. 2 ಸಲ ಕುಂಟೆ ಬಿಡ್ತೀವಿ ಸರ್, ಆಮೇಲೆ ಮನೆಯಾಗ ಎತ್ತೊಳ್ತೀವಿ ಸರ್, ಒಂದ್ರ ಜಂತೆ ಹೊಡಿತೀವಿ, ಆಳುಗಳು ಕಳೆ ತೆಗೆದು ಕಡಿಮೆ ಆತ ಸರ್. ಎಕರೆಗೆ 10 ಆಳಿಟ್ಟೋ 5 ಆಳಿಟ್ಟಿದೆ ಸರ್ ಜಂತೆ ಹೊಡೆದ್ರೆ. ಕುಂಟೆ ಮನೆ ಎತ್ತೊಳ್ ಸರ್, ವಾರಕ್ಕೊಂದ್ಬೇರೆ 15 ದಿವಸಕ್ಕೊಂದ್ಬೇರೆ ಕುಂಟೆ ಹೊಡಿತಾ ಇರ್ತೀವಿ ಸರ್. ಕುಂಟೆ ನಾವು ಹೆಂಗೆ ಹೊಡ್ತೀವಿ ಸರ್, ಹಂಗೆ ತಂಪಿ ಬಿಡ್ತದೆ ಭೂಮಿ. ಯಾವತ್ತು ತಂಪಿ ಭೂಮಿ ಬಿತ್ತಪ್ಪ ಅಂದರೆ ಬೆಳೆ ಆಟೋಮೆಟಿಕ್ಕಾಗಿ ಒಣಗೋದಿಲ್ಲ, ಬಾಡೋದಿಲ್ಲ. ಇವಾಗ ಈ 7.5 ಎಕರೆಯ ಬಯಲು ಭೂಮಿ, ಇದಕ್ಕೆ ಯಾವುದೇ ಕೃಷಿ, ಇದಕ್ಕೆ ಯಾವುದೇ ರೀತಿಯ ನೀರಾವರಿ ಸೌಲಭ್ಯ ಇಲ್ಲ. ಇಲ್ಲಿ ಕೃಷಿ ಹೊಂಡ ಏನಾದರೂ ಮಾಡ್ಕೋಬೇಕು ಅಂತ ವಿಚಾರ ಮಾಡಿದ್ರು ಹೆಂಗೆ ಸ್ವಾಮಿಗಳು? ಕೃಷಿ ಹೊಂಡ ಮಾಡ್ಬೇಕಂತ ವಿಚಾರ ಮಾಡಿದ್ವಿ ಸರ್. ನಮ್ಮಪ್ಪವ್ರು ಎಕ್ಸ್ಪರ್ಟ್ ಅದಾರೆ ಸರ್, ಅಪ್ಪವ್ರ ಹೆಸರಲ್ಲೇ ಭೂಮಿ ಸರ್, ಅದಕ್ಕಾಗಿ ಮಾಡೋಕೆ ಬರೋದಿಲ್ಲ ಅಂತ ಅಂದದಕ್ಕೆ ಸುಮ್ಮನೆ ಸರ್. ಬಸವಣಪ್ಪವ್ರನ್ನ ಕೇಳಿ ಸರ್, ಒಂದು ಕೃಷಿ ಹೊಂಡ ಮಾಡಮ್ಮ ಅಂತಂದ್ರೆ ಸರ್, ಅಪ್ಪರ ಹೆಸರಲ್ಲಿದ್ದ ಭೂಮಿ ನಾನು ನಮ್ಮ ಹೆಸರಲ್ಲಿ ಮಾಡ್ಸ್ಕೊಂಡು ಮೇಲ್ಬೇಕಾದ್ರೆ ಮುಂದೆ ಅರ್ದು ಮಾಡಮ್ಮ ಅಂತೇಳಿ ಸುಮ್ಮನೆ ಆಗಿವೆ ಸರ್. ಕೃಷಿ ಹೊಂಡ ಮಾಡಲಿಕ್ಕೆ ಎಲ್ಲ ರೀತಿ ಅನುಕೂಲ ಅದನ್ನ ನಿಮ್ಮ ಜಮೀನೊಳಗೆ? ನಮ್ಮ ಜಮೀನೊಳಗೆ ಎಲ್ಲ ರೀತಿ ಅನುಕೂಲ ಇದೆ ಸರ್. ಆಮೇಲೆ ಇಲ್ಲಿ ಕೂಡ ಸಾರ್ ಅಂಥವರೆಲ್ಲ ಹಿಡಿದು ಮಾಡ್ತಾರೆ ಸರ್. ನಮಗೇನು ಗೊತ್ತಿಲ್ಲದ ಕೂಡ ಸಾರ್ನ ಸಲಹೆ ಕೇಳಿದರೆ, ಸ್ವಾಮಿಯರಿ ಹಿಂಗೆ ಮಾಡಿರಿ, ಇಂಥವ್ರನ್ನ ಕಾಣ್ರಿ, ಇಂಥವ್ರನ್ನ ಕೇಳ್ರಿ ಅಂತ ಹೇಳ್ತಾರೆ ಸರ್. ಅವ್ರ ಸಲಹೆ ಮೇರೆಗೆ ನಾವು ಮಾಡ್ತೇವೆ ಸರ್. ಈ ಬಯಲು ಭೂಮಿಯಲ್ಲಿ ಈ ಸಿರಿಧಾನ್ಯಗಳನ್ನೇ ಇದುವರೆಗೆ ತಾವು ಬೆಳ್ಕೋತಾ ಬಂದಿದ್ದೀರಿ, ಯಾಕಂದರೆ ಬೇರೆ ದಾರಿ ಇಲ್ಲ ಅಲ್ಲಿ. ಯಾಕಂದರೆ ನೀವು ಈ ಮಳೆ ಆಶ್ರಯಿತ ಕೃಷಿಯನ್ನೇ ಅಲ್ಲಿ ಮಾಡಬೇಕು, ಆದರೆ ಈ ಬಯಲು ಭೂಮಿ ಇರೋದ್ರಿಂದ ಮಳೆ ಸರಿಯಾಗಿ ಆಗಲಿಲ್ಲ ಅಂತಂದರೆ ಈ ಭತ್ತ ಈ ಥರ ಬೆಳೆ ತೆಗಿಲಿಕ್ಕೆ ಅಲ್ಲೇ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಈ ಸಿರಿಧಾನ್ಯಗಳನ್ನೇ ನೀವು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಏನಾದರೂ ವಿಶೇಷ ಕಾರಣ ಇತ್ತಾ? ಹಾಗೆ ನಾವು ಮೊದಲಿದ್ದ ಸರ್, ನಮ್ಮ ಅಪ್ಪರ ಕಾಲದಿಂದ ನಾವು ಎಲ್ಲ ರೀತಿ ಬೆಳೆ ಬೆಳಿತೀವಿ ಸರ್. ರಾಗಿ ಬೆಳಿತೀವಿ ಸರ್, ಹತ್ತಿ ಬೆಳಿತೀವಿ ಸರ್, ಅಜ್ವಾನ ಬೆಳಿತೀವಿ, ಆಮೇಲೆ ನವಣೆ ತೊಗರಿ. ನಾವು ಮಾಡೋಕೆ ಇವಾಗ 25-20 ವರ್ಷ ಆಯ್ತು ಸರ್ ನಾವು ವ್ಯವಸಾಯ ಮಾಡೋಕೆ. ನಾವು ಇವ್ರನ್ನ ಯಾವ ಬಿಟ್ಟಿಲ್ಲ ಸರ್. ಮೊದಲಿದ್ದ ನಾವು ಏನು ಮಾಡ್ಕೊಂತ ಬಂದೀವಿ ಅವ್ನು ಮಾಡ್ಕೊಂತ ಬಂದಿವಿ ಸರ್. ನಾವು ಇದುವರೆ ಸರ್ ರಾಗಿ ನಾವೇ ಬೆಳಿತೀವಿ ಸರ್. ರಾಗಿ ಒಂದು 15 ಸಾಲ ಹಾಕಿದ್ದೆ ಸರ್ ಇರಲಿ ಅಂತೇಳಿ. ನಾವು 4 ಪ್ಯಾಕೆಟ್ ಅದು ಸರ್, 1 ಪ್ಯಾಕೆಟ್ 2 ಪ್ಯಾಕೆಟ್ ಮನೆ ಉಳ್ಸ್ಕೊಂಡಿವಿ ಸರ್. ಅಲ್ಲಿ ನಮ್ಮನೆ ಹತ್ರ ನಮ್ಮ ಮನೆ ಪಕ್ಕೆಲ್ಲ ಇದ್ದವರು ನಮಗೆ ರಾಗಿ ಗಂಜಿ ಮಾಡ್ಕೊಂಡು ಹೋಗಕ್ಕೆ ಬೇಸಪ್ಪ ಅಂತೇಳಿ ಅವ್ರು ತಗೊಂಡೋದ್ರು ಸರ್. ನಾವು ಅಲ್ಲಿ ಅವರಿಗೆ 25 ರೂಪಾಯಿ ಸೇರನ್ನು ಕೊಟ್ಟಿ ಸರ್, ಕೆಜಿ ಅಲ್ಲ ಸರ್, ಸೇರ್ 25 ರೂಪಾಯಿ ಸೇರನ್ನು ಕೊಟ್ಟಿ ಸರ್. ಈ ಮಿಶ್ರ ಬೆಳೆಯನ್ನು ಅಳವಡಿಸ್ಕೊಳ್ಳಿಕ್ಕೆ ಅಂದರೆ ನಿಮ್ಮ ಅಜ್ಜ ತಂದೆ ಕಾಲದಿಂದಲೂ ಈ ಥರನೇ ನೀವು ಮಾಡ್ಕೋತಾ ಬರ್ಲಿಕ್ಕತ್ತೀರಿ ಅಂತ ಹೇಳಿ? 7.5 ಎಕರೆಯಲ್ಲಿ ಒಂದೇ ಬೆಳೆ ಅಂದರೆ ನಾವು ಹತ್ತಿ ಹಾಕಿದ್ವಿ. ಹತ್ತಿ ವಾತಾವರಣಕ್ಕೆ ತಕ್ಕಂಗೆ ಫೇಲ್ ಆಯ್ತೀವಿ. ಅದಕ್ಕಾಗಿ ಮಿಶ್ರ ಬೆಳೆ ಮಾಡಿದರೆ ಒಂದರಲ್ಲಿ ಹೋದರೆ ಒಂದರಲ್ಲಿ ನಮಗೆ ಲಾಭ ಸಿಗುತ್ತೆ. ಆ ರೀತಿಯಾಗಿ ಮಿಶ್ರ ಬೆಳೆ ಮಾಡ್ಕೋತೀವಿ ಸರ್. ಇದ್ರ ಜೊತೆಗೆ ಸ್ವಾಮಿಗಳೇ, ನಮ್ಮ ಬಹಳಷ್ಟು ರೈತರು ಏನು ಮಾಡ್ತಾರೆ, ಇಳುವರಿ ಹೆಚ್ಚು ತಗೋಬೇಕು, ಒಳ್ಳೆ ಬೆಳೆ ತೆಗಿಬೇಕು ಅನ್ನೋ ಕಾರಣಕ್ಕೆ ಹೆಚ್ಚು ಹೆಚ್ಚು ವೆಚ್ಚ ಮಾಡ್ತಾ ಹೋಗ್ತಾರೆ. ಹೆಚ್ಚು ಗೊಬ್ಬರ ಕೊಡೋದು, ಹೆಚ್ಚು ಕ್ರಿಮಿನಾಶಕಗಳಿಗೆ ದುಡ್ಡು ಬಳಕೆ ಮಾಡೋದು, ಈ ಕಾರಣದಿಂದ ನಮ್ಮ ಕೃಷಿ ವೆಚ್ಚ ಹೆಚ್ಚಾಗ್ತಾ ಹೋದಂಗೆ ಒಂದು ವೇಳೆ ನಾವು ಬೆಳೆದ ಬೆಳೆಗೆ ಒಳ್ಳೆ ಬೆಲೆ ಬರಲಿಲ್ಲ ಅಂತಂದರೆ ನಷ್ಟಕ್ಕೆ ನಾವು ಸಿಕ್ಕೋಬೇಕಾಗ್ತದೆ. ಈ ಕಾರಣದಿಂದ ನೀವು ಈ ರೀತಿಯ ಮಿಶ್ರ ಬೆಳೆ ಏನನ್ನು ಬೆಳೀಲಿಕ್ಕತ್ತೀರಿ ಬಯಲು ಭೂಮಿಯಲ್ಲಿ ಸಿರಿಧಾನ್ಯಗಳ ಮುಖಾಂತರ, ಇಲ್ಲಿ ಯಾವ ರೀತಿ ನಿಮ್ಮ ವೆಚ್ಚಗಳನ್ನು ಕಡಿಮೆ ಮಾಡಿಕೊಂಡು ನೀವು ಲಾಭ ಮಾಡ್ಕೋತಾ ಇದ್ದೀರಿ ಸರ್? ಎಲ್ಲ ರೀತಿಯಿಂದ ವೆಚ್ಚ ಕಡಿಮೆ ಆಗುತ್ತೆ ಸರ್. ಪುಡಿ ಕಡಿಮೆ ಸರ್, ರಾಗಿ ಬಂದು ಪುಡಿ ಹಾಕು ಹಾಕ್ಬೇಡ, ರಾಗಿ ಬೆಳೆ ಬೆಳಿತೈತೆ ಸರ್. ನವಣೆ ಸರ್, ನವಣೆಗೆ ತೊಗರಿಗೆ ಸೇರಿ ಸರ್, ನಾನು 2 ಎಕರೆ ಬಿತ್ತಿದ್ದೆ ಅಂತ ಹೇಳಿದ್ರೆ ಸರ್, ಬರೀ 2 ಚೀಲ ಹಾಕಿನ ಸರ್, 1 ಚೀಲ ಕಾಂಪ್ಲೆಕ್ಸು, 1 ಚೀಲ ಯೂರಿಯಾ. ನವಣೆಗೆ ಸ್ಪ್ರೇನೇ ಮಾಡಿಲ್ಲ ಸರ್ ನಾನು, ಬೆಳೆ ಬಂತಲ್ಲ ಸರ್, ಖರ್ಚು ಕಡಿಮೆ, ಖುಷಿ ಸರ್ ರೈತರಿಗೆ ಕೂಡ. ಆಮೇಲೆ ತೊಗರಿಗೆ ಕಾಪ್ ಬಂದಾಗ 2 ಸಲ ಕಾಪ್ನಿಂದ ಎಣ್ಣೆ ಹೊಡೆದಿವಿ ಸರ್. ಆಯ್ತು ಸರ್, ತೊಗರಿ ಕೂಡ 15 ಪ್ಯಾಕೆಟ್ ತೊಗರಿ ಆಯ್ತು ಸರ್, ನವಣೆ 10 ಪ್ಯಾಕೆಟ್ ನವಣೆ ಆಯ್ತು ಸರ್, ಪುಡಿ ಹಾಕಿರೋದೇ ನಾನು 2 ಚೀಲ ಸರ್. ಇನ್ನು ಇದಕ್ಕಿಂತ ಇನ್ನೇನು ಲಾಭ ಬರ್ಬೇಕು ಸರ್ ನಮಗೆ? ಬೆಲೆ ಕೂಡ ಒಳ್ಳೆಯದು ಸಿಗ್ತಲ್ಲ ನಿಮಗೆ ಹೋದ ವರ್ಷ? ಆ ಕಡೆ ವರ್ಷಕ್ಕಿಂತ ಹೋದ ವರ್ಷ ತೊಗರಿ ಬೆಳೆ ರೇಟ್ ಕಡಿಮೆ ಸರ್, ಆದರೂ ನಮಗೆ ತೃಪ್ತಿ ಸರ್. ಆ ಕಡೆ ವರ್ಷ 8 ಸಾವಿರ ರೂಪಾಯಿ ಹೋಯ್ತು ಅಂತಂದು ಹೇಳಿದೆ ಸರ್, ನಮ್ಮದು ಮಾತ್ರ 4.5 ಸಾವಿರ ರೂಪಾಯಿ ಸರ್. ಹೋದ ವರ್ಷ 4.5 ಸಾವಿರನೇ ಹೋಯಿತು. ನಮ್ಮದು 4,000 ರೂಪಾಯಿದಂಗೆ ಕೊಟ್ಟಿವಿ ಸರ್. ನಾವು ಆದರೂ ಕೂಡ ನೀವು ಲಾಭದಲ್ಲೇ ಇದ್ರಿ ಅಂತ ಹೇಳ್ತೀರಿ. ನವಣೆ ಮಾತ್ರ ಲಾಭದಲ್ಲೇ ಬೆಂದಿರೋದು ಬೆಳೆ. ರಾಗಿ ಕೂಡ ಅದೇ ಸರ್, ರಾಗಿ ಹಾಕಿರೋದೆ 12 ಸಲ ಹಾಕಿದ್ದೀವಲ್ಲ ಸರ್, 4 ಪ್ಯಾಕೆಟ್ ರಾಗಿ ಆದರೂ ಕೂಡ ಅದಕ್ಕೇನು ಖರ್ಚಿಲ್ಲ ಸರ್, ಬರೇ 20 ಸೇರು 15 ಸೇರು ಪುಡಿ ಹಾಕಿದ್ವಿ ಸರ್. ಇದಕ್ಕೆ ಹಾಕ್ಬೇಕಾದ್ರೆ ಹಂಗೆ ಗಳೆದು ಕೂಡ ನಾವು ಪುಡಿ ಹಾಕ್ಬೇಕಂದ್ರೆ ಕೂಡ ಸರ್ ಸತುವು ಗಳೆದು ಕೂಡ ಹಾಕೋ ಸರ್, ಆಳಿಟ್ಟು ಲೇಬರ್ ಇಟ್ಟು ಮೇಲೆ ಉದಿಸೋದಿಲ್ಲ ಸರ್. ಮೇಲೆ ಉದಿಸ್ತೀರಿ ನಮ್ಮಪ್ಪವ್ರು ನಮಗೆ ಒಂದೇ ಬೀಜ ಮಂತ್ರ, ಮೇಲೆ ಉದಿಸಿರಿಗಿನ ಗಾಳಿಗೆ ಆರಿ ಹೋಗಿಬಿಡ್ತದೆ, ನೀವು ಮಾಡಿದ್ದು ಹಾಕಿದ್ದು ವೇಸ್ಟ್ ಅಂತ ಹೇಳಿದಕ್ಕಲ್ಲ ಸರ್. ನಾವು ಇನ್ನೂ ಒಂದು ದಿವಸ ಲೇಟ್ ಆದ್ರೆ ಚಿಂತಿಲ್ಲ, 2 ಗಂಡು ಮಕ್ಕಳನ್ನ ಕರ್ಕೊಂಡು ಗಳೆದ ಕೂಡ ನಾವು ಬೀಜ ಒಳಗಡೆ ಬಿತ್ತು ಸರ್, ಪುಡಿನ ಡೈರೆಕ್ಟಾಗಿ ಬೇರೆ ತಗೊಂಬಿಡ್ತಾವ, ಬೆಳೆ ಕೂಡ ಗ್ರೋತ್ ಆಗಿ ಬಂದುಬಿಡ್ತದೆ ಸರ್. ನಾವು ಈ ಗಳೆವು ಆಳು ಓತಾವ ಅಂತೇಳಿ ನಾವು ಮೇಲೇನು ಉದಿಸಿದರೆ ಮಳೆ ಬಂದರೂ ಹರ್ದ್ಕೊಂಡು ಹೋಗ್ಬೋದು, ಈ ಗಾಳಿ ವಾತಾವರಣಕ್ಕೂ ಆವಿಯಾಗಿ ಹೋಗ್ಬೋದು ಸರ್. ಆಳವಾಗಿ ಊರೋದೇ ಮುಖ್ಯ ಅಂತೀರಿ ನೀವು? ಆಳವಾಗಿ ಊರೋದೇ ಬೇರೆ ಸರ್. ಇನ್ನೂ ಒಂದು ದಿವಸ ತಡವಾದ್ರೆ ಚಿಂತಿಲ್ಲ, ಗೊಬ್ಬರನ 4 ಬಿಟ್ಟು 2 ಬಿಟ್ಟು ಒಳಗಡೆ ಹಾಕಿದರೆ ಮಣ್ಣು ಮುಚ್ಕೊಂಬಿಡ್ತದೆ ಸರ್. ಮಣ್ಣು ಮುಚ್ಕೊಂಬಿಟ್ರೆ ಗಾಳಿ ಆಡೋಕ್ಕೆ ಚಾನ್ಸ್ ಇಲ್ಲ ಸರ್, ಗೊಬ್ಬರ ಬಂದು ಸಡನ್ನಾಗಿ ಬೇರೆ ಗಿಡಗಳು ತಗೊಂಬಿಡ್ತದೆ ಸರ್. ಇದ್ರ ಜೊತೆಗೆ ಈ 2.5 ಎಕರೆಯಲ್ಲಿ ಪಂಪ್ ಸೆಟ್ ಆಶ್ರಯದ ಭೂಮಿ ಕೂಡ ತಮ್ಮದಿದೆ, ಅಲ್ಲಿ ಯಾವ ರೀತಿಯ ಬೆಳೆಯನ್ನು ಬೆಳೀಲಿಕ್ಕೆ? ನಾವು ಇದು ನೆಲ್ ಬಿತ್ತು ಸರ್ 2.5 ಎಕರೆ. ಮೊದಲು ಹಚ್ಚುತ್ತಿದ್ವಿ ಸರ್, ಬಸವಣಪ್ಪರ್ ಸಿರುಗುಪ್ಪ ಫಾರಮಿಗೆ ಬಂದಮೇಲೆ ನಮಗೆ ಅವರು ಪರಿಚಯ ಆದಮೇಲೆ ಸ್ವಾಮಿರೇ ಬಿತ್ತಕ್ಕ ಚಾಲು ಮಾಡಿದ್ವಿ ಸರ್. ನಾವು ಇವಾಗ 15 ವರ್ಷ 18 ವರ್ಷ ಇರ್ತದೆ ಸರ್ ನೆಲ್ ಬಿತ್ತಕ್ಕೆ. ಫಸ್ಟ್ ಏನು ಮಾಡ್ತೀವಿ ಸರ್ ಅಂತಂದ್ರೆ ಈಗ ಒಂದು ಬರೀ ಟಿಲ್ಲರ್ ಹೊಡಿಸ್ತೀವಿ ಸರ್. ನಮ್ಮ ಎತ್ತೋದಿದೆ ಸರ್, ಎತ್ತೋ ಮಟ್ಟಿಗೆ ಒಂದಪ್ಪ ಹೊಡೆದ್ರೆ ಒಂದಪ್ಪ ಟಿಲ್ಲರ್ ಹೊಡಿಸ್ತೀವಿ ಸರ್, ಒಂದು ಬರೀ ರೂಟ್ರ್ ವೇಟ್ರ್ ಹೊಡಿಸ್ತೀವಿ ಸರ್. ಅಷ್ಟು ಮಾಡಿದ್ಮೇಲೆ ಮಳೆ ಬಂದರೆ ರೆಡಿ ಭೂಮಿನ ಅದ ಮಾಡಿ ಇಟ್ಟಂಟಿರ್ತೀವಿ ಸರ್. ಮಳೆ ಬಂದರೆ ಅದೇ ಹಸಿಗೆ ಬಿತ್ತು ಸರ್. ಮಳೆ ಬರದಾದ ಟೈಮ್ನಲ್ಲಿ ಅಗ್ರೆ ಪಂಪ್ ಸೆಟ್ ಆಯ್ತು ಸರ್, ಒಣದ್ರೆ ಬಿತ್ತಿ ನೀರು ಮಾಡ್ತೀವಿ ಸರ್. ಒಣದ್ರೆ ಬಿತ್ತಿದಾಗ ನಮಗೆ ಸ್ಟಾಂಪ್ ಎಕ್ಸ್ಟ್ರಾ ಅಂತ ಒಂದು ಬರ್ತದೆ ಸರ್. ಇವಾಗ ಸ್ಟಾಂಪ್ ಎಕ್ಸ್ಟ್ರಾ ಬಂದ ಸರ್, ಮೊದಲು ಪೆಂಡಿ ಮಿಕ್ಕಿಲೇನಂತಿತ್ತು, ಇವಾಗ ಒಣದ್ರಾಗ ಸ್ಟಾಂಪ್ ಎಕ್ಸ್ಟ್ರಾ ಹೊಡೆದು ನೀರು ಮಾಡ್ತೀವಿ ಸರ್. ಸ್ವಲ್ಪ ನೆಲ್ಲ ಭೂಮಿಯನ್ನು ನಸಿದ್ರಿಗೇನ ಬಿತ್ತಿದ ಮರು ದಿವಸ ಪೆಂಡಿ ಮಿತಿಲಿ ನೋಡ್ತೀವಿ ಸರ್. ಒಂದು 20 ದಿವಸ 25 ದಿವಸವರೆಗೆ ಕಳೆವು ನಾಟ ಮೊಳಕೆನ ಕಂಟ್ರೋಲ್ ಮಾಡ್ತಾರೆ ಸರ್. ನೆಲ್ಲ ನಾಟಿದ ಮೇಲೆ ತಿಂಗಳಾದಮೇಲೆ ಒಂದು 3 ಇಂಚ್ ಆದಮೇಲೆ ರಾಗಿ ಹುಲ್ಲು ಬಳೋಟು ತೊಪ್ಪಲು ನಮಗೆ ಜಾಸ್ತಿ ಸರ್. ಅಲ್ಲಿ ಏನು ಮಾಡ್ತೀವಿ ಸರ್, 80 ml ನಾಮಿನಗಳು ಹೊಡ್ತೀವಿ ಸರ್. ಒಟ್ಟು ಇವ್ರನ್ನ ಫೋನ್ ಮಾಡಿ ಇವ್ರನ್ನ ಸಲಹೆ ತಿಳ್ಕೊಂಡಂಗೆಲ್ಲ ನಾವು ಅದೇ ರೀತಿ ನಾವು ಮಾಡ್ಕೊಂತ ಹೋಗ್ತೀವಿ ಸರ್. ಯಾವುದೇ ಬೆಳೆ ಆಗಲಿ ಇವ್ರ ಫೋನ್ ಮುಖಾಂತರನೇ ಉತ್ತರ ನಮಗೆ ಕೊಡ್ತಾರೆ ಸರ್. ಬಸವಣ್ಣ ಸರ್ ಎಂಥ ಟೈಮ್ನಾಗನ ಮಾಡ್ರಿ ಸರ್ ಫೋನು, ಇಂಥ ಮಾಡ್ರಿ ಸಮೇರೆ ಇಂಥ ಎಣ್ಣೆ ಬಿಡ್ರಿ ಇಲ್ಲಿ ಹೋಗಿ ಕೇಳ್ರಿ ಇಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ ಸರ್. ನೀವು ಹೆಚ್ಚಾಗಿ ನಾಟಿ ಮಾಡ್ತಾ ಇದ್ರೋ ಅಥವಾ ನೇರ ಬಿತ್ತನೆ ಕ್ರಮ ಅಳವಡಿಸ್ಕೊಂಡಿದ್ದೀರೋ ಹೇಗೆ? ಮೊದಲಿಂದ ನಾಟಿ ಮಾಡ್ತಿದ್ವಿ ಸರ್. ನಾವು ಸಾರ್ ಯಾವಾಗ ಹೇಳಿದ್ಮೇಲೆ 18 ವರ್ಷ ಸರ್. ಇವಾಗ ಕೂರಿಗೆ ನಮ್ಮ ಎತ್ತೋದಿದೆ ಸರ್, 3 ತಾಳ ಕೂರಿಗೆಲ್ಲೇ ನೆಲ್ ಬಿತ್ತು ಸರ್. ಬೇರೆ ಎಕರೆಗೆ 20-22 ಸೇರು ಹೋಗ್ತಾವೆ ಸರ್. ಕೆ ಜಿ ಅಂದ್ರೆ ಇನ್ನು 10-12 ಕೆಜಿ ಹೋಗ್ತಾವೆ ಸರ್. ಸೇರು ಲೆಕ್ಕ ಅಂದ್ರೆ 22 ಸೇರು ಸರ್. ಅದನ್ನು ಬಿತ್ತಿದ ಮೇಲೆ ಒಂದು 15-20 ದಿವಸ ಆದಮೇಲೆ ನಾಟಿಗೆ ಬಂದಮೇಲೆ ಎತ್ತುಳು ಜಂತಿ ಹೊಡ್ತೀವಿ ಸರ್. ಒಂದಪ್ಪ ಎರಡದಪ್ಪ ಎತ್ತುಳು ಜಂತಿ ಹೊಡೆದ್ಮೇಲೆ ಸ್ಪ್ರೇ ಕೂಡ ಕಡಿಮೆ ಸರ್, ಪುಡಿನೂ ಕಡಿಮೆ. ಪುಡಿ ಬರೀ ನಾವು ಉಗದೆ 5 ಚೀಲ 4 ಚೀಲ 5 ಚೀಲ ಸರ್. ಸ್ಪ್ರೇ 2 ಸಲ ಮಾಡ್ತೀವಿ ಸರ್ ಅಷ್ಟೇ. ಈ ಖರ್ಚು ವೆಚ್ಚದ ದೃಷ್ಟಿಯಿಂದ ಆಲೋಚನೆ ಮಾಡಿದಾಗ ಈ ನಾಟಿ ಮಾಡೋದಕ್ಕೂ ಮತ್ತು ನೇರವಾಗಿ ಬಿತ್ತನೆ ಮಾಡೋದಕ್ಕೂ ಏನಾದರೂ ವ್ಯತ್ಯಾಸ ಇದೆ ಅಂತ ಅನ್ನಿಸ್ತದನೋ ಹೆಂಗೆ? ವ್ಯತ್ಯಾಸ ಇದೆ ಸರ್. ನಾಟಿ ಮಾಡಿದ್ರಿಗಿನ ಖರ್ಚು ಜಾಸ್ತಿ ಬರುತ್ತೆ ಸರ್, ಬಿತ್ತಿದ್ರಿಗಿನ ಖರ್ಚು ಕಡಿಮೆ ಬರುತ್ತೆ ಸರ್. ನಾಟಿ ಮಾಡ್ಬೇಕಪ್ಪ ಅಂದರೆ 2 ಸಲ ದೊಮ್ಮ ಮಾಡಿಸ್ಬೇಕು ಸರ್, ಪಡ್ಲಿಂಗ್ ತುಳಿಸ್ಬೇಕು. 2 ಸಲ ಪಡ್ಲಿಂಗ್ ತುಳಿಸ್ಬೇಕಪ್ಪ ಅಂತಂದ್ರೆಗಿನ ನೀರು ಕರೆಂಟು ಅವೆಲ್ಲ ಸರಿಗಿರ್ಬೇಕು ಸರ್. 2 ಸಲ ಪಡ್ಲಿಂಗಿಂದು ಖರ್ಚು ಸರ್. ಆಮೇಲೆ ಸಾಪಟ್ಟು ಹುಡ್ಬೇಕು ಸರ್, ಹೊಲ ಸಾಪಾದರೆ ಅಚ್ಚಕ್ಕೆ ಬರೋದು ಸರ್. ಆಮೇಲೆ ಸಸಿ ಹಚ್ಚೋರ್ನ ಹುಡುಕ್ಬೇಕು ಸರ್, ಸಸಿನೂ ನೋಡ್ಬೇಕು. ನಾಟಿ ಮಾಡಿದರೆ ಅವೆಲ್ಲ ಖರ್ಚು ಬರ್ತವೆ ಸರ್, ಬಿತ್ತನೆ ಮಾಡಿದರೆ ಇವೆಲ್ಲ ಖರ್ಚು ಉಳಿತಾಯ ಆಗ್ತವೆ. ಆಮೇಲೆ ನಾಟಿ ಮಾಡಿದಕ್ಕೆ ಪುಡಿ ಜಾಸ್ತಿ ಹಾಕ್ಬೇಕು ಸರ್, ಬಿತ್ತನೆ ಮಾಡಿದಕ್ಕೆ ಪುಡಿ ಕಡಿಮೆ ಸರ್. ಆಮೇಲೆ ರೋಗದ ಬಾಧೆನೂ ಕಡಿಮೆ, ನಾಟಿ ಮಾಡಿದಕ್ಕೆ ರೋಗದ ಬಾಧೆ ಜಾಸ್ತಿ. ಅವು ನೀರು ನಿಂದಿಸ್ತೋಳು ಸರ್, ಅವು ಬಡ್ಡೆ ಕೊಳೆ ರೋಗ ಅವೆಲ್ಲ ಬರ್ತವೆ ಸರ್. ಬಿತ್ತಿದಕ್ಕೆ ಅವ್ಯಾವೂ ಬಂದೇ ಇಲ್ಲ ಸರ್. ನಾನು ಇಷ್ಟು ವರ್ಷ ಮಾಡಿನಂದ್ರೂ ಕೂಡ ಅವು ಯಾವ ರೋಗದ ಬಾಧೆನೇ ಇಲ್ಲ, ಗಾಳಿ ಆಡ್ತತ್ತೆ ಇರ್ತದೆ ಸರ್. ಹಂಗಾಗಿ ಎಣ್ಣೆನೂ ಕಡಿಮೆ, ಪುಡಿನೂ ಕಡಿಮೆ, ಖರ್ಚಿನೂ ಕಡಿಮೆ, ಲಾಭನೂ ಜಾಸ್ತಿ. ಅದ್ರ ಜೊತೆಗೆ ಈ ನೀರು ನಿಲ್ಲಿಸೋ ಅವಶ್ಯಕತೆ ಕೂಡ ಭಾಳ ಕಡಿಮೆ ಅನ್ನಿಸ್ತದೆ ನನಗೆ. ನೀರಿನ ಅನುಕೂಲ ಇದ್ದರೆ ನೀರು ನಿಂದಿಸ್ಬೋದು ಸರ್. ನೀರಿನ ಅನುಕೂಲ ಇಲ್ಲ ಅಂದ್ರೆ ಒಂದು ದಿವಸ ನೀರು ಬಿಟ್ಟರೆ ಮತ್ತೊಂದು 15 ದಿವಸಕ್ಕೊಂದ್ರೆ ನೀರು ಬಿಡುವ ಸರ್. ನಾವು ಏನು ಮಾಡ್ತೀವಿ ಸರ್, ಅಗ್ರೆ ಪಂಪ್ ಸೆಟ್ನಾಗ ಅಗ್ರೆ ನೀರು ಬಂದಾಗ ತೆನೆ ಬಿಡೋ ಮುಂದಗಡೆಗೆ, ಕುಸುಮಕ್ಕೆ ಬಿಡೋ ಮುಂದಗಡೆಗೆ, ಅವಾಗ ಸ್ವಲ್ಪ ಒಂದೊಂದು ಬಿಟ್ಟು ನೀರು ನಿಂತಿಸ್ತು ಸರ್. ನೀರಿನ ಅನುಕೂಲ ಇದ್ದರೆ, ನೀರಿನ ಅನುಕೂಲ ಇಲ್ಲ ಅಂದರೆ ನೀರು ಕಲಿಸಿ ಹೊರ ಬಿಟ್ಟು ಬಿಡ್ತು ಸರ್. ನೀರಿನ ಅನುಕೂಲ ಇದ್ದರೆ ನೀರು ನಿಂದಿಸ್ತು ಸರ್ ಅಷ್ಟೇ. ನೀರಾವರಿ ಸೌಲಭ್ಯ ಇರೋದರಿಂದ ಇಲ್ಲಿ ಭತ್ತವನ್ನು ನೇರ ಬಿತ್ತನೆ ಕ್ರಮದಿಂದ ನೀವು ಬೆಳ್ಕೋತಾ ಬಂದಿದ್ದೀರಿ. ಸುಮಾರು 18 ವರ್ಷದಿಂದ ಈ ಕೂರಿಗೆ ಬಿತ್ತನೆಯೇ ತಮಗೆ ಲಾಭ ನೀಡಿದೆ ಅಂತೇಳಿ ನೀವು ಹೇಳಿಕತ್ತೀರಿ. ಈಗ ಈ ಸಿರಿಧಾನ್ಯಗಳನ್ನು ಬೆಳೆಯೋದು ಒಂದು ಪ್ರಮುಖ ಬೆಳೆಯಾಗಿ ಅಥವಾ ಉಪ ಬೆಳೆಯಾಗಿ ಕೂಡ ಯಾವುದೇ ಒಬ್ಬ ರೈತ ಒಂದು ಸಿರಿಧಾನ್ಯ ರಾಗಿ ಆಗಲಿ ನವಣೆ ಆಗಲಿ ಇಂಥವನ್ನ ಬೆಳೆಯೋದು ಯಾಕೆ ಮುಖ್ಯ ಅಂತ ಅನ್ನಿಸ್ತೀರಿ ಸ್ವಾಮಿಗಳು? ಹೇಳಿದ್ವಿ ಸರ್, ಒಂದೇ ಹಾಕಿರಿಗಿನ ಒಂದೇ ಬೆಳೆಯಲ್ಲಿ ಲಾಸ್ ಆದರೂ ಕೂಡ ಮನುಷ್ಯನಿಗೆ ತೊಂದರೆ ಆಗುತ್ತೆ ಸರ್. ಮಿಶ್ರ ಬೆಳೆ ಮಾಡಿದ್ರಿಗಿನ ಒಂದರಲ್ಲಿ ಲಾಭ ಬರೋದ್ರ ಕೂಡ ಒಂದರಲ್ಲಿ ಲಾಭ ಬರುತ್ತಲ್ಲಂತ ಆ ರೀತಿಯಿಂದ ನಾವು ಇದನ್ನು ಮಿಶ್ರ ಬೆಳೆನ ಮಾಡೋಕ್ಕತ್ತೀವಿ ಸರ್. ನಾವು 7 ಎಕರೆಯಲ್ಲಿ 2 ಎಕರೆ ನವಣೆ ತೊಗರಿ ಹಾಕಿದ್ರಿಗಿನ ಒಂದು 15-20 ಸಲ ರಾಗಿ ಹಾಕಿದ್ವಿ ಸರ್. ಆಮೇಲೆ ಹತ್ತಿ ಇಟ್ಟಿದ್ವಿ ಸರ್. ಆಮೇಲೆ ಅಜ್ವಾನ ಹಾಕ್ತೀವಿ ಸರ್. ಹತ್ತಿ ವರ್ಷ 5 ಕ್ವಿಂಟಲ್ 6 ಕ್ವಿಂಟಲ್ ಬಂತು ಸರ್ ಬಯಲು ಭೂಮಿಗೆ ಸರ್. ಸಾಲ ಆಗಲೇ ಬಿಡ್ತೀವಿ ಸರ್. ಗಿಡದಿಂದ ಗಿಡಕ್ಕೆ ದೂರ ಉಣ್ತೀವಿ ಸರ್. ಅದು ಕುಂಟೆ ಎತ್ತರ ಕುಂಟೆ ಜಾಸ್ತಿ ಬಳಕೆ ಮಾಡ್ತೀವಿ ಸರ್. ನಾವು ಅಜ್ವಾನ ಕೂಡ ಹಾಕಿದ್ವಿ ಸರ್. ಅಜ್ವಾನ ಈ ವರ್ಷ ಅಂದರೆ ರೇಟ್ ಸಿಗಲಿಲ್ಲ ಸರ್. ಆಮೇಲೆ ಮಳೆನೂ ಸ್ವಲ್ಪ ತೊಂದರೆ ಆಯ್ತಲ್ಲ, ಸ್ವಲ್ಪ ಇಳುವರಿ ಸ್ವಲ್ಪ ಕಡಿಮೆ ಬಂದು ಸರ್. ಆ ಕಡೆ ವರ್ಷ ಇಳುವರಿ ಬೇರ್ಸು ಬಂತು ಸರ್. ಇಳುವರಿ ಅಂದರೆ ಅದೇ ಎಕರೆಗೆ 2 ಕ್ವಿಂಟಲ್ ಸರ್ ಬರೋದು, ಖರ್ಚು ಕಡಿಮೆ. ಅದಕ್ಕೆ ಪುಡಿನೇ ಹಾಕೋದಿಲ್ಲ ಸರ್ ನಾವು ಅಜ್ವಾನಕ್ಕೆ ಬಂದು. ಅದು ಅಲ್ಲಿಗೆ ಎಕರೆಗೆ 2 ಕ್ವಿಂಟಲ್ ಬಂದು ನೋಡಿ ಸರ್, ಆ ಕಡೆ ವರ್ಷ 18,000 ರೂಪಾಯಿ ಕೊಟ್ಟು ಬಂದಿದೆ ಸರ್. ಹೋದ ವರ್ಷ ರೇಟ್ ಕಡಿಮೆ ಸರ್, 8,500 ರೂಪಾಯಿದಂಗೆ ಹೋದ್ರು ಸರ್. ಇವುಗಳ ಈ ಸಿರಿಧಾನ್ಯಗಳ ಮಾರುಕಟ್ಟೆ ಹೆಂಗೆ ಅಂತೀರಿ ನೀವು, ಯಾವ ರೀತಿ ಮಾರಾಟ ಆಗತ್ತೆ? ತೊಗರಿ ನವಣೆ ಬಂದು ಸರ್ ಬಳ್ಳಾರಿ ತೊಗೊಂಡು ಹೋಗ್ಬೇಕು ಸರ್ ನಾವು. ಅಜ್ವಾನ ಬಂದು ಆದೋನಿ ಇಲ್ಲಾಂದರೆ ಕರ್ನೂಲ್ ಸರ್. ಹತ್ತಿ ಬಂದು ಬಳ್ಳಾರಿ ಮಿಲ್ ಸರ್. ಸಿರೂಪದಲ್ಲಿ ಒಂದು ಮಿಲ್ಗಳಾಗ್ಯಾವ ಸರ್, ಕೊಡೋರು ಅವ್ರವ್ರ ಅನುಕೂಲ ಸರ್. ಸಿರೂಪದಲ್ಲೇ ಕೊಡೋರು ಸಿರೂಪದಲ್ಲೇ ಕೊಡ್ಬೋದು ಸರ್, ಬಳ್ಳಾರಿಗೆ ತಗೊಂಡೋರು ಬಳ್ಳಾರಿ ತಗೊಂಡು ಹೋಗ್ಬೋದು ಸರ್ ಹತ್ತಿನ. ಸ್ವಾಮಿಗಳು, ಈ ವರ್ಷ ಈ ಮುಂಗಾರಿನಲ್ಲಿ ಯಾವ್ಯಾವ ರೀತಿಯ ಯೋಜನೆಗಳನ್ನು ತಾವು ಹಾಕ್ಕೊಂಡಿದ್ದೀರಿ? ಯೋಜನೆಗಳು ಅವೆಲ್ಲ ಬಿತ್ತಿಬಿಟ್ಟಿವಿ ಸರ್. ಹತ್ತಿ ಇಟ್ಟಿವಿ ಸರ್. ಆಮೇಲೆ ಅಜ್ವಾನ ಕಕ್ಕ ಜಾಗ ಖಾಲಿ ಬಿಟ್ಟಿವಿ ಸರ್. ನವಣೆ ತೊಗರಿ ಮೊನ್ನೆ ಬಿತ್ತೀವಿ ಸರ್. ಈ ಬೀಜ ಏನಾದರೂ ಹೊರಗಡೆಯಿಂದ ತೊಗೊಂಡು ಬರ್ತಿರೋ ಅಥವಾ ನೀವೇ ಬೆಳೆದಿರೋ ಬೀಜಗಳನ್ನೇ ಉಪಯೋಗಿಸ್ತಿರೋ ಹೆಂಗೆ? ನಾವೇ ಬೆಳೆದಿರೋ ಬೀಜನ ಉಪಯೋಗ ಮಾಡ್ತೀವಿ ಸರ್. ಬಗನ ಒಂದು ಬರೇ 2 ಬರೇ ಬೀಜ ಹೊರಗಡೆಯಲ್ಲಿ ತಗೊಂಬರ್ತೀವಿ ಸರ್. ನೆಲ್ಲು ಬೆಳೆದಾಗ ನಮಗೆ ಬೇಕಾಗೋಷ್ಟು ಸಪ್ರೇಟಾಗಿ ನಾವೇ ಕೊಯ್ಕೊಂಡು ಅದರಾಗಿದ್ದ ಕಲಬರಕಿನೆಲ್ಲ ಆರಿಸ್ಕೊಂಡು ನಾವು ಸಪ್ರೇಟ್ ನಾವೇ ಬಡ್ಕೊಂಡು ತೆಗೆದಿಟ್ಟಂಬಿಡ್ತೀವಿ ಸರ್. ಆಮೇಲೆ ತೊಗರಿ ಕೂಡ ಅಷ್ಟೇ ಸರ್, ನಾವೇ ಸಪ್ರೇಟ್ ಬಡ್ಕೊಂಡು ಸ್ವಲ್ಪ ತೆಗೆದಿಟ್ಟಂಬಿಡ್ತೀವಿ ಸರ್. ರಾಗಿನೂ ಅದೇ ಥರ, ನವಣೆನೂ ಅದೇ ಥರ, ನಾವು ಮಾಡೋದೆಲ್ಲ ಹಂಗೆ ಸರ್. ಬಗನ ಒಂದು 5-6 ವರ್ಷ ಆದಮೇಲೆ ಬೇಕಾದ್ರೆ ನಾವು ಬೇರೆ ಕಡೆ ಒಂದು ಬರೆ ತಗೊಂಬಂದ್ರೆ ಇನ್ನೂ ಒಂದು 3-4 ವರ್ಷ ಅದನ್ನೇ ಬಳಕೆ ಮಾಡ್ತೀವಿ ಸರ್. ಅಜ್ವಾನ ಇವಾಗ ನಾವು ಬಿತ್ತಿದಾಗ ತಗೊಂಬಂದು ಅಜ್ವಾನೇ ನಾವು ಹಂಗೆ ಬೆಳ್ಕೊಂತ ಬಂದಿದ್ದು ಸರ್, ತಂದೆ ಇಲ್ಲ ಸರ್. ನಾವು 1 ವರ್ಷ ತಗೊಂಬಂದಿದ್ವಿ, ಇವಾಗ ಅಜ್ವಾನ ಬಿತ್ತಕ್ಕೆ ಒಂದು 12 ವರ್ಷ ಆಗಿ ಬಂದು ಸರ್. 1 ವರ್ಷ ಆದೋನೆ ಹತ್ತಿರ ಬರುತ್ತೆ ಸರ್ ಮದುರೆ, ಅಲ್ಲಿ ಹೋಗಿ ಬರೀ 80-90 ರೂಪಾಯಿ ಸೇರ್ ತಗೊಂಬಂದಿದ್ವಿ ಸರ್. ಇವಾಗ ನಮ್ಮ ತಲೆ ಬಂದು 200 ರೂಪಾಯಿಗೆ ಸೇರ್ ತಗೊಂಡು ಹೋಗ್ತಾರೆ ಸರ್. ಈಗ ನೀವು ನಿಮ್ಮ ಜಮೀನಿನಲ್ಲಿ ಬಿತ್ತನೆ ಮಾಡೋದಷ್ಟೇ ಅಲ್ಲ, ಬೇರೆಯವರು ಕೂಡ ನಿಮ್ಮ ಹತ್ರ ಬೀಜಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರಿ ಸ್ವಾಮಿಗಳು. ಇದರ ಜೊತೆಗೆ ಈ ಸಿರಗುಪ್ಪ ತಾಲೂಕಿನಲ್ಲಿ ಪ್ರಮುಖ ಬೆಳೆ ಅಂತಂದರೆ ಭತ್ತ. ಭತ್ತವನ್ನು ಭಾಳ ಜನ ಬೆಳೀತಾರೆ, ಆದರೆ ಒಂದೇ ಒಂದು ಆಪಾದನೆ ಅಂದರೆ ಭಾಳಷ್ಟು ರೈತರು ಹೆಚ್ಚು ಹೆಚ್ಚು ಕ್ರಿಮಿನಾಶಕಗಳನ್ನು ಇಲ್ಲಿ ಬಳಸ್ತಾರೆ. ಇದರಿಂದ ಇಲ್ಲಿಯ ಭತ್ತ ಆರೋಗ್ಯಕ್ಕೆ ಹಾನಿಕರ ಅನ್ನೋ ಒಂದು ಆಪಾದನೆ ಕೂಡ ಅಲ್ಲಲ್ಲಿ ಕೇಳಿ ಬರುತ್ತೆ. ಇಂಥ ಸಂದರ್ಭದೊಳಗೆ ನಿಮ್ಮ ಅನುಭವದ ಪ್ರಕಾರ ನಮ್ಮ ರೈತರು, ಈ ಸಿರಗುಪ್ಪದ ರೈತರು, ಭತ್ತದ ಕಣಜದ ಪ್ರಾಂತದವರು ಯಾವ ರೀತಿ ಈ ಕ್ರಿಮಿನಾಶಕದ ಬಳಕೆಯನ್ನು ಕಡಿಮೆ ಮಾಡಬಹುದು ಅಂತೀರಿ ನೀವು? ಸರ್, ಇದು ನಾಟಿ ಮಾಡಿದ್ರಿಗಿನ ಸ್ವಲ್ಪ ಕ್ರಿಮಿನಾಶಕ ಜಾಸ್ತಿ ಬಳಸ್ಬೇಕು ಸರ್. ನಮ್ಮ ಕೈಯಲ್ಲಿರ್ತದೆ ಸರ್, ನೀರು ಜಾಸ್ತಿ ನಿಂದಿಸಿದರೆ ರೋಗದ ಬಾಧೆ ಜಾಸ್ತಿ ಆಗತ್ತೆ. ನೀರು ಕಡಿಮೆ ಬಿಟ್ಟರೆ ರೋಗದ ಬಾಧೆ ಕಡಿಮೆ ಆಗತ್ತೆ. ನೀರು ಜಾಸ್ತಿ ನಿಂದಿಸೋದು ಸರ್, ಇವಾಗ ಕರೆಂಟಿಂದ ಅವೆಲ್ಲ ಅಭಾವ ಇವೆ ಸರ್. ಆವಾಗ ಮೊದಲು ಅಭಾವ ಇದ್ದಿಲ್ಲ. ಮೋಟ್ರ್ ಆಟೋಮೆಟಿಕ್ ಸರ್, ಫುಲ್ಲಿಗೆ ಆಟೋಮೆಟಿಕ್ಕು, ಸಿಂಗಲ್ಗೆ ಆಟೋಮೆಟಿಕ್ಕು, ಬಟನ್ ಹಾಕೋದು ಮನೆಗೆ ಕುಂತ್ಕೊಂಬಿಡೋದು, ಇದರಿಂದ ಸಿರೂಪಕ್ಕೆ ಬಂದುಬಿಡೋದು. ಅದು ನೀರು ಬಾಂಡ್ ಎಗರ್ಬೇಕು ಸರ್. ಆ ನೀರು ಅರ್ಧಡಿ ನೀರು ನಿಂತು ನಿಂತು ನಿಂತು ಬಡ್ಡೆ ಕೊಳೆ ರೋಗ ಬರ್ತವೆ. ಬಡ್ಡೆ ಕೊಳೆ ರೋಗ ಬಂದ ಕೂಡಲೇ ಹೋಗೋದು ಸರ್ ಅಂಗಡಿಗೆ ಇಂತಿಂಥ ಎಣ್ಣೆ ಅಂತ ಕೇಳಿದ್ಕೊಳ್ಳಿ. ಅವರು 1 ಎಣ್ಣೆ ಕೊಡೋರು 4 ಎಣ್ಣೆ ಕೊಡ್ತಾರೆ ಸರ್. ನಾವು ಏನು ಮಾಡ್ತೀವಿ, ರೈತರು ನಮಗೊಂದು ಹುಳದ ಬಾಧೆ ಜಾಸ್ತಿ ಇರುತ್ತಲ್ಲ, ಕಂಟ್ರೋಲ್ ಮಾಡ್ಕೋಬೇಕು ಅಂತೇಳಿ ಅವು 4 ಎಣ್ಣೆ ತಂದು ಹೊಡಿತೀವಿ. ಆ ರೀತಿಯಾಗಿ ನಮಗೆ ಖರ್ಚು ಜಾಸ್ತಿ ಬರುತ್ತೆ ಸರ್, ಹುಳದ ಬಾಧೆ ಕೂಡ ಜಾಸ್ತಿ ಆಗ್ತದೆ ಸರ್. ನಾವು ನೀರು ಆರ್ಬಿಟ್ಟು ಬಿಟ್ರಿಗಿನ ಹುಳದ ಬಾಧೆ ಕಡಿಮೆ, ಎಣ್ಣೆ ಹೊಡೆದು ಸ್ಪ್ರೇ ಮಾಡೋದು ಕೂಡ ಕಡಿಮೆ ಆಗ್ತದೆ ಸರ್. ಅಂದರೆ ಈ ರೀತಿ ನೀರಿನ ಬಳಕೆ ಮಿತವಾಗಿ ಇರಬೇಕು. ಈ ಬುಡಕೊಳೆ ರೋಗ ಬರಲಿಕ್ಕೆ ಕಾರಣ ಕೂಡ ಹೆಚ್ಚು ನೀರನ್ನು ನಿಲ್ಲಿಸೋದ್ರಿಂದ ಅಂತ ಹೇಳ್ತಾ ಇದ್ದೀರಿ ನೀವು. ಎಲ್ಲೆಲ್ಲಿ ನಾವು ಮಿತವಾಗಿ ನೀರನ್ನು ಬಳಸಿ ನೇರ ಬಿತ್ತನೆ ಕ್ರಮದಿಂದ ಭತ್ತವನ್ನು ಬೆಳೆದರೆ ಅಲ್ಲಿ ಕ್ರಿಮಿನಾಶಕದ ಬಳಕೆ ಕಡಿಮೆ ಆಗ್ತಾ ಹೋಗ್ತದೆ, ಇದರಿಂದ ಒಳ್ಳೆಯ ಆಹಾರದ ಉತ್ಪಾದನೆ ಕೂಡ ಆಗ್ತದೆ ಅಂತೇಳಿ ತಾವು ಹೇಳ್ತಾ ಇದ್ದೀರಿ. ನವಣೆ ಕೂಡ ಸರ್ ನಾವು ಸ್ಪ್ರೇನೇ ಮಾಡೋದಿಲ್ಲ ಸರ್, ನವಣೆ ಊಟ ಮಾಡೋಕ್ಕೂ ಬೇಸಿರ್ತದೆ ಸರ್. ನೆಲ್ಲಿ ಕೂಡ ಸರ್ ನಾವು ಹೇಳ್ತೀವಿ ಸರ್, 2 ಸಲ ತಪ್ಪಿನ 3 ಸಲ ನಾವು ಸ್ಪ್ರೇ ಮಾಡೋದು ಸರ್. ಹಚ್ಚಿದ ಗಜ್ಜೆ ಒಳಗಿನ 5-6 ಸಲ ಸ್ಪ್ರೇ ಮಾಡ್ತದೆ ಸರ್. ನಾವು ಪುಡಿ ಕೂಡ ನಾವು ಮನೆಯಲ್ಲಿ ಎತ್ತೊಳ್ದೇವೆ ಸರ್, ಅದೇ ಎಣ್ಣೆ ಗೊಬ್ಬರ ಹಾಕ್ತೀವಿ ಸರ್. ಬರೇ 4-5 ಚೀಲ ಅಂದರೆ ಮಸ್ತ ಸರ್ ಪುಡಿ ಎಕರೆಗೆ ಹಚ್ಚಿ. ನಮ್ಮ ಗದ್ದೆ ಪಕ್ಕೆಲ್ಲೇ ಹೊಲ್ದ ಪಕ್ಕೆಲ್ಲ ಹಚ್ಚಿರ್ತಾರೆ ಸರ್, ಅವರು 8-10-12 ಚೀಲ ಹೋಗ್ತಾರೆ ಸರ್. ನಮಗೆ ಅವ್ರಿಗೆ ವ್ಯತ್ಯಾಸ ಸರ್. ಒಳ್ಳೆಯದು ನೀಲಕಂಠ ಸ್ವಾಮಿಯವರೇ, ಇದುವರೆಗೆ ತಮ್ಮ ಈ ಮಿಶ್ರ ಬೆಳೆ ಬೇಸಾಯದ ಅನುಭವಗಳ ಕುರಿತು ಮತ್ತು ಸಿರಿಧಾನ್ಯಗಳ ಮಹತ್ವ, ಅದರಿಂದ ತಾವು ಕಂಡುಕೊಂಡಿರೋ ಲಾಭಗಳು ಎಲ್ಲದರ ಬಗ್ಗೆ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಮಿಶ್ರ ಬೆಳೆ ಕುರಿತು ಸಿರುಗುಪ್ಪಾದ ಶ್ರೀ ಎಂ ನೀಲಕಂಠಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟರು ಅರುಣ್ ನಾಯಕ್. ಈಗ ಕೇಳಿ ಹವಾಮಾನ ವರದಿ. ನಮಸ್ಕಾರ ರೈತ ಬಾಂಧವರೇ, ನಾನು ಶಾಂತಪ್ಪ ದುತ್ರಿಗ ಅಂತೇಳಿ. ನಾನು ಕೃಷಿ ವಿಶ್ವವಿದ್ಯಾಲಯ ರಾಯಚೂರದಲ್ಲಿ ಹವಾಮಾನ ವಿಭಾಗದಲ್ಲಿ ತಾಂತ್ರಿಕಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹವಾಮಾನದ ಪರಿಸ್ಥಿತಿ ಮತ್ತು ಈ ಪರಿಸ್ಥಿತಿಗೆ ಅನುಸಾರವಾಗಿ ತಾವುಗಳು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆಗಳು ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮ್ಗೆ ಈಗ ಕಳೆದ ಒಂದು ವಾರದಲ್ಲಿ ಹೇಳಬೇಕಂತಂದ್ರೆ, ಈ ಮುಂಗಾರು ಹಂಗಾಮಿನಲ್ಲಿ ನಮ್ಗೆ ಬಳ್ಳಾರಿ ಜಿಲ್ಲೆಯಾದ್ಯಂತ ಸುಮಾರು 34.8 mm ಮಳೆ ದಾಖಲಾಗೈತಿ. 32.7% ಆಗ್ಬೇಕಾಗಿತ್ತು, ಸುಮಾರು 6% ನಮಗೆ ಹೆಚ್ಚಿನ ಒಂದು ದಾಖಲಾಗೈತೆ. ಹಾಗೇನೆ ನಮಗೆ ಕೊಪ್ಪಳ ಜಿಲ್ಲೆಯಲ್ಲಿ ಈ ಮಳೆ ಪ್ರತಿಶತ ಸುಮಾರು 28% ಈ ಮಳೆಯ ಕೊರತೆ ಎದ್ದು ಕಂಡೈತೆ. ಹಾಗೇನೆ ನಮಗೆ ಮುಂದಿನ ವಾರದ ಒಂದು ಮುನ್ಸೂಚನೆ ಹೇಳ್ಬೇಕಪ್ಪ ಅಂತಂದ್ರೆ, ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಇರುತ್ತೆ, ಆಮೇಲೆ ಸಾಧಾರಣವಾಗಿ ಮಳೆ ಬರುವ ಒಂದು ಸಾಧ್ಯತೆಗಳಿದ್ದಾವೆ. ಸೊ ಇದರ ಅನುಸಾರವಾಗಿ ತಾವು ಕೃಷಿ ಚಟುವಟಿಕೆಗಳನ್ನ ರೂಪಿಸಿಕೊಳ್ಬಹುದು. ಆಮೇಲೆ ಈಗ ಕೆಲವೊಂದ್ ಕಡೆ ಮಳೆ ಆಗೈತಿ, ಇನ್ನು ಕೆಲವೊಂದ್ ಕಡೆ ಮಳೆ ಆಗಿಲ್ಲ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕು, ಹಿಂಗಾರಿನ ಒಂದು ಬಿತ್ತನೆಗಾಗಿ ಕಾಯ್ದಿರಿಸಿದ ಭೂಮಿಗಳಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ಮಳೆ ನೀರು ಪೋಲಾಗದಂತೆ ಇಂಗುವ ಹಾಗೆ ಮಣ್ಣಿನ ಸವಕಳಿ ಆಗದಂತೆ ಚೌಕು ಮಡಿ ನಿರ್ಮಿಸಿ ನಾವು ಈ ನೀರನ್ನ ಸಂರಕ್ಷಣೆ ಮಾಡುವ ಕ್ರಮಗಳನ್ನ ಕೈಗೊಳ್ಬೇಕು. ಆಮೇಲೆ ಕೊಯ್ಲಿನ ಹಂತದಲ್ಲಿದ್ದ ಈಗ ಆಲ್ರೆಡಿ ಉದ್ದು, ಸೋಯಾಬೀನು, ಶೇಂಗಾ ಇದಾವೆ. ಸೊ ಈ ಮಳೆ ಮುನ್ಸೂಚನೆ ನೋಡಿಕೊಂಡು ತಾವು ರಾಶಿ ಮಾಡ್ಕೋಬಹುದು. ಆಮೇಲೆ ಸಸ್ಯ ಸಂರಕ್ಷಣಾ ಕ್ರಮಗಳನ್ನ ನಾವೇನ್ ಮಾಡ್ಬೇಕಂತಂದ್ರೆ, ಸ್ವಲ್ಪ ಸ್ವಚ್ಛವಾದ ಆಕಾಶವಿದ್ದಾಗ ಆಮೇಲೆ ಬೆಳಗಿನ ಸಮಯದಲ್ಲಿ ತಗೊಂಡ್ರೆ ಉತ್ತಮ, ಯಾಕಂದ್ರೆ ಮಧ್ಯಾಹ್ನ ನಂತರ ಸ್ವಲ್ಪ ಗಾಳಿ ಈ ತರ ಎಲ್ಲ ಇರುತ್ತೆ. ಆಮೇಲೆ ಈಗ ಆಗ್ಲೇ ಬಿತ್ತಿದ ಒಂದು ಮಣ್ಣಿನಲ್ಲಿ ಏನು ತೇವಾಂಶ ಎಲ್ಲೆಲ್ಲಿದೆ ಅಲ್ಲಿ ತಾವು ಮೇಲು ಗೊಬ್ಬರವನ್ನು ಕೊಡಬಹುದು ಬೆಳೆಗಳ ಅನುಸಾರವಾಗಿ. ಹಾಗೇನೆ ಈಗ ನಾವು ತೊಗರಿಯಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ, ಬಲೆ ಕಟ್ಟುವ ಕೀಟದ ಹಾವಳಿ ಯಥೇಚ್ಛವಾಗಿ ಕಂಡು ಬರ್ತಾ ಇದೆ. ಸೊ ಈ ಒಂದು ಕೀಟದ ಹಾವಳಿಗಾಗಿ ನಾವು ಏನ್ ಮಾಡ್ಬೇಕಂತಂದ್ರೆ, 2 mL ಕ್ಲೋರೋಫೈರಿಪಾಸ್ 20 EC ರೂಪದಲ್ಲಿ ಸಿಗ್ತೈತಿ, ಇಲ್ಲಪ್ಪ ಅಂತಂದ್ರೆ 1 gram ಅಸ್ಪೇಟ್ 75 EC ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಾವು ಸಿಂಪರಣೆಯನ್ನಾಗಿ ಮಾಡಬಹುದು. ಹಾಗೇನೆ ರೈತ ಬಾಂಧವರೇ, ಈಗ ತೊಗರಿ ಬೆಳೆಯಲ್ಲಿ ನಮಗೆ 50% ಹೂವಾಡುವ ಒಂದು ಸಮಯದಲ್ಲಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಪಲ್ಸ್ ಮ್ಯಾಜಿಕ್ ಅಂತ ತಯಾರು ಮಾಡಿದ್ದಾರೆ. ಸೊ ಇದನ್ನ ತಾವು ಪ್ರತಿ ಲೀಟರ್ ನೀರಿಗೆ ಸುಮಾರು 10 gram ಸಿಂಪರಣೆ ಮಾಡ್ಬೇಕು. ಆಮೇಲೆ 15 ದಿವಸದ ನಂತರ ಇನ್ನೊಂದ್ಸಲ ಮಾಡ್ಬೇಕು, ಅಂದ್ರೆ 2 times ಈ ಒಂದು ಸಿಂಪರಣೆ ಮಾಡಿದ್ರೆ ಒಳ್ಳೆ ಇಳುವರಿ ಬರಲು ಸಹಕಾರಿ ಆಗ್ತೈತಿ. ಹಾಗೇ ನಾವು ತೊಗರಿಯಲ್ಲಿ ಇನ್ನೊಂದ್ ಏನ್ ಹೇಳ್ತೀವಪ್ಪ ಅಂತಂದ್ರೆ, ಸುಮಾರು 50 ದಿವಸ ಅಥವಾ 55 ದಿವಸದ ಒಂದು ಬೆಳೆ ಇದ್ದಾಗ ಬೆಳೆ ಮೇಲ್ಭಾಗದ ಕುಡಿಯನ್ನ ನಾವು ಚೀಟ್ಬೇಕಾಗತ್ತೆ. ಅಂದ್ರೆ ಸುಮಾರು 5-6 cm ಕುಡಿ ಚೀಟುವುದರಿಂದ ನಮಗೆ ಒಳ್ಳೆ ಇಳುವರಿ ಬರ್ತೈತಿ. ಈ ಕುಡಿ ಚೀಟದ ನಂತರ ನಾವು 19-19 ಅನ್ನ ಸಿಂಪರಣೆ ಮಾಡ್ಬೇಕಾಗತ್ತೆ, 19 ಅಂತ ಹೇಳ್ತೀವಲ್ಲ, ಅದು 10 gram ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿದ್ರೆ ನಮಗೆ ಕವಲುಗಳ ಸಂಖ್ಯೆ ಹೆಚ್ಚು ಬಂದು ಕಾಯಿನ ಸರಿಯಾಗಿ ಕಟ್ತೈತೆ. ಆಮೇಲೆ ಈಗ ಹತ್ತಿಯಲ್ಲಿ ಆಲ್ರೆಡಿ ಕಾಯಿ ಕಟ್ಟುವ ಒಂದು ಹಂತದಲ್ಲೇ ಇತ್ತು. ಸೊ ಅದಕ್ಕಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಕಾಯಿ ಉದುರುವುದು ಅದೆಲ್ಲ ಈ ತರ ಕಂಡು ಬಂತಪ್ಪ ಅಂತಂದ್ರೆ, ಅದಕ್ಕೆ ನಾವು 0.25 mL ಅಲ್ಫಾ ನ್ಯಾಪ್ಲಿಕ್ ಆಸಿಟಿಕ್ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಸಿಂಪರಣೆ ಮಾಡ್ಬೋದು. ಸುಮಾರು 80 ದಿನಗಳ ನಂತರ ನಾವ್ ಏನ್ ಮಾಡ್ಬೇಕು, 20 ದಿನಗಳ ಅಂತರದಲ್ಲಿ 2 times 2% ಯೂರಿಯಾನ ಸಿಂಪರಣೆ ಮಾಡ್ಬೇಕಾಗತ್ತೆ. ಅದೆಷ್ಟಪ್ಪ ಅಂತಂದ್ರೆ, 20 gram ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡ್ಬೇಕು. ಆಮೇಲೆ ಜಾಸ್ತಿ ರೈತ ಬಾಂಧವರು ಈ ಪೊಟ್ಯಾಸಿಯಂ ನೈಟ್ರೇಟ್ ಸಿಂಪರಣೆಯನ್ನ ಮಾಡಲ್ಲ. ಸೊ ಅದು ಸಹ ನಾವು ಏನ್ ಮಾಡ್ಬೇಕು, 1% ಪೊಟ್ಯಾಸಿಯಂ ನೈಟ್ರೇಟ್ ಅನ್ನ ಸಿಂಪರಣೆ ಮಾಡ್ಬೇಕಾಗತ್ತೆ. ಸೊ ಇದರಿಂದ ಒಂದು ಒಳ್ಳೆ ಇಳುವರಿ ಬರಲು ಸಹಕಾರಿ ಆಗ್ತೈತಿ. ಆಮೇಲೆ ಈಗ ಹೂ ಉದುರುವುದಂತ ಹೇಳಿದ್ನಲ್ಲ, ಅದನ್ನ ನಾವು ತಡೆಗಟ್ಟಲು ಪ್ಲಾನೋಫಿಕ್ಸ್ ಸಿಂಪರಣೆ ಮಾಡ್ಬೇಕು. 0.25 mL ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪರಣೆ ಮಾಡ್ಬೇಕಾಗತ್ತೆ. ಆಮೇಲೆ ಹತ್ತಿಯಲ್ಲಿ ನಮಗೆ ಸರ್ವೇ ಸಾಮಾನ್ಯವಾಗಿ ಏನಾಗ್ತೈತಪ್ಪ ಅಂದ್ರೆ, ಕೆಂಪು ರೋಗ, ಇಟ್ಟಂಗಿ ರೋಗ ಅಂತ ಹೇಳ್ತೀವಲ್ಲ, ಆತರ ಒಂದು ಬರ್ತಾ ಇರುತ್ತೆ 19-19, ಅದು ಸಹ 10 gram. ಈ ಒಂದು ಸಿಂಪರಣೆಯನ್ನ ನಾವು ಮೂರು ಸಲ ಮಾಡ್ಬೇಕಾಗತ್ತೆ ಹತ್ತಿಯಲ್ಲಿ. ಒಂದು ಏನಪ್ಪ, ಹೂ ಬಿಡುವಾಗ ಒಂದ್ ಮಾಡ್ಬೇಕು, ಕಾಯಿ ಕಟ್ಟುವಾಗ ಮಾಡ್ಬೇಕು, ಕಾಯಿ ಬಲಿಯುವ ಹಂತದಲ್ಲಿ ನಾವು ಈ ಸಿಂಪರಣೆ ಮಾಡಿದ್ರೆ ಎಲೆ ಕಂಪಾಗುವಿಕೆಯನ್ನ ತಡೆಗಟ್ಟಿ ಉತ್ತಮ ಇಳುವರಿ ಪಡೆಯಬಹುದು. ಆಮೇಲೆ ಹತ್ತಿಯಲ್ಲಿ ಸಸ್ಯಹೇನು ಮತ್ತು ಬಿಳಿ ನೊಣದ ಬಾಧೆ ನಮಗೆ ಕಂಡು ಬರ್ತಾ ಇರುತ್ತೆ ಈ ಒಂದು ಹಂತದಲ್ಲಿ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕು, ಎಕರೆಗೆ 20 ಹಳದಿ ಬಣ್ಣದ ಪಂಚಿನ ಬಲೆಗಳನ್ನು ನಾವು ಉಪಯೋಗಿಸಬಹುದು. ಹಾಗೇನೆ ನಾವು ಹತ್ತಿಯಲ್ಲಿ ಯಾವಾಗ್ಲೂ ಈ ರಸ ಹೀರುವ ಕೀಟಗಳ ಹಾವಳಿ ಇದ್ದೇ ಇರುತ್ತೆ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ 0.3 ಪ್ಲೋನಿಕಮೈಡ್ 50 WG ಅಂತ ಹೇಳ್ತೀವಿ, ಆಮೇಲೆ 0.3 ಡೈನೋಟಿಫರ್ ಅನ್ನಾದ್ರೂ ಸಿಂಪರಣೆ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ 1 ಮಿಲಿಲೀಟರ್ ಅಸ್ಟಾಮಾಫ್ರಿಡ್ ನ ಸಿಂಪರಣೆ ಮಾಡ್ಬೋದು, ಇಲ್ಲ 0.2 ಥೈಮೆಥಾಕ್ಸಾಮ್ ಈ ಒಂದು ಸಿಂಪರಣೆ ನಾವು ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪರಣೆಯನ್ನಾಗಿ ಮಾಡ್ಬೋದು. ಆಮೇಲೆ ಭತ್ತದಲ್ಲಿ ಏನಾಗೈತಿ, ಈಗ ಒಂದು ಮೋಡ ಕವಿದ ವಾತಾವರಣ ಇರುವುದರಿಂದ ಆಮೇಲೆ ತುಂತುರು ಮಳೆ ಬರ್ತಾ ಇದೆ ಕೊನೆ ಒಂದು ವಾರ 15 ದಿವಸದಿಂದ. ಸೊ ಅವಾಗ ಏನಾಗುತ್ತೆ, ಕಣೆನೋಣ ಅಥವಾ ಆನೆ ಕೊಂಬು ಅಂತ ಬರ್ತಾ ಇರುತ್ತೆ ಭತ್ತದಲ್ಲಿ. ಸೊ ಈ ಒಂದು ಲಕ್ಷಣಗಳ ಕಂಡು ಬಂತಂತಂದ್ರೆ ತಾವು 2.5 ಮಿಲಿಲೀಟರ್ ಕಾರ್ಬೋಸ್ಪ್ಯಾನ್ 25 EC ರೂಪದಲ್ಲಿ ಸಿಗ್ತೈತಿ, ಅಥವಾ 1 ಮಿಲಿಲೀಟರ್ ಪಿಪ್ರೋನಿಲ್ 5 SC ರೂಪದಲ್ಲಿ ಸಿಗ್ತೈತಿ. ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡ್ಬೇಕು. ಇಲ್ಲಪ್ಪ ಅಂತಂದ್ರೆ 10 kg ಕಾರ್ಬೋಪ್ಯೂರಾನ್ 3G ಅಂತ ಹೇಳ್ತೀವಿ, ಅದು ಒಂದ್ ಎಕರೆಗೆ ಎರಚಬೇಕಾಗತ್ತೆ. ಆಮೇಲೆ ಭತ್ತದಲ್ಲಿ ಕಾಡಿಗೆ ರೋಗ ಈ ತರ ಏನಪ್ಪ ಅಂತಂದ್ರೆ ಅದಕ್ಕೆ ನಾವು ಮುಂಜಾಗ್ರತಾ ಕ್ರಮವಾಗಿ ಟ್ರಿಪ್ಲಾಕ್ಸ್ಟ್ರಿಬಿನ್ ಅಥವಾ ಟೆಬುಕೋನೋಜಲ್ ಅಂತ ಎರಡು ಕಂಬೈನ್ ಇರೋದು ಒಂದು ಪ್ರೊಡಕ್ಟ್ ಸಿಗ್ತೈತೆ. ಸೊ ಅದನ್ನ ನಾವು 1.5 ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪರಣೆಯಾಗಿ ಮಾಡ್ಬೋದು. ಆಮೇಲೆ ಭತ್ತದಲ್ಲಿ ಬೆಂಕಿ ರೋಗ ಬರ್ತಾ ಇರುತ್ತೆ. ಸೊ ಅದಕ್ಕಾಗಿ ನಾವು ಏನ್ ಮಾಡಬೇಕು, 1 ಕಾರ್ಬನ್ ಡೈಜಿಮ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ಅಂತರದಲ್ಲಿ 2 ಸಿಂಪರಣೆ ಮಾಡ್ಬೇಕಾಗತ್ತೆ. ಆಮೇಲೆ ಈಗ ಸುಮಾರಾಗಿ ನಮ್ಗೆ ಮೆಕ್ಕೆಜೋಳದಲ್ಲಿ ತಮ್ಗೆಲ್ಲ ಗೊತ್ತಿದೆ ಜನಿ ತಿನ್ನುವ ಒಂದು ಹುಳ ಬರ್ತಾ ಇರುತ್ತೆ, ಅದಕ್ಕಾಗಿ ನಾವು 0.4 ಇಮಾಮೆಕ್ಟಿನ್ ಬೆಂಜೋಯೇಟ್ 5 SG ಅಂತ ಹೇಳ್ತೀವಿ, ಅದನ್ನ ಸಹ ನಾವು ಮೆಕ್ಕೆ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡ್ಬೋದು. ಆಮೇಲೆ ಎಲೆ ಕವಚ ಅಂಗಮಾರಿ ರೋಗನ ಸಹ ಬರ್ತಾ ಇರುತ್ತೆ, ಅದಕ್ಕಾಗಿ 1 ಕಾರ್ಬನ್ ಡೈಜಿಮ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯಾಗಿ ಮಾಡ್ಬೋದು. ಆಮೇಲೆ ಈಗ ಸರ್ವೇ ಸಾಮಾನ್ಯವಾಗಿ ಮೆಣಸಿನ ಗಿಡದಲ್ಲಿ ನಮಗೆ ಥ್ರಿಪ್ಸ್ ನುಸಿ ರಸ ಹೀರುವ ಕೀಟಗಳ ಬಾಧೆ ಕಂಡು ಬರ್ತಾ ಇರುತ್ತೆ, ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂತಂದ್ರೆ ಪ್ರತಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನ ನಾವು ಸುಮಾರು 1 ಅಂತರದಲ್ಲಿ ಹಾಕ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ 0.3 ಡೈನೋಟಿಫರಾನ್ 20 SG ರೂಪದಲ್ಲಿ ಸಿಗ್ತೈತೆ, ಅದನ್ನಾದ್ರೂ ಸಿಂಪರಣೆ ಮಾಡ್ಬೋದು. ಆಮೇಲೆ ಕಾಯಿ ಕೊರುವ ಒಂದು ಹುಳು ಏನರ ಮೆಣಸಿನ ಗಿಡದಲ್ಲಿ ಬಂತಂದ್ರೆ ಅದಕ್ಕೆ 1 ಥಯೋಡಿ ಕಾರ್ಬ ಅಂತ ಹೇಳ್ತೀವಿ, ಅದನ್ನ ಸಿಂಪರಣೆ ಮಾಡ್ಬೋದು. ಇಲ್ಲಾಂದ್ರೆ 4 ಕಾರ್ಬರಿಲ್ 50 WP ರೂಪದಲ್ಲಿ ಸಿಗ್ತೈತೆ. ಸೊ ಇದನ್ನಾದ್ರೂ ಸಿಂಪರಣೆ ಮಾಡ್ಬೋದು. ಈಗ ರೈತ ಬಾಂಧವರೇ, ಮುಂದಿನ ನಮ್ಗೆ 1 ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಮತ್ತು ಸಾಧಾರಣವಾಗಿ ಮಳೆ ಬರುವ ಒಂದು ಸಾಧ್ಯತೆ ಇದೆ. ಈ ಮುನ್ಸೂಚನೆಯನ್ನು ಇಟ್ಟುಕೊಂಡು ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು, ಬೇಗ ಸಂದೇಶವಿದು, ಸಂದೇಶವಿದು, ಘನ ಸಂದೇಶವಿದು, ಘನ ಸಂದೇಶವಿದು. ಕರ್ನಾಟಕವನ್ನು COVID-19 ಮುಕ್ತಗೊಳಿಸಲು ಬಯಸುತ್ತೀರಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ COVID-19 ಲಸಿಕೆಯನ್ನು ನೀಡುತ್ತಿದೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಸರ್ಕಾರದ COVID-19 ಲಸಿಕಾ ಅಭಿಯಾನವನ್ನು ಯಶಸ್ವಿಗೊಳಿಸಿ. ಲಸಿಕೆ ಪಡೆಯಲು COVID-19 ಸುರಕ್ಷತಾ ನಿಯಮಗಳನ್ನು ಪಾಲಿಸಲು ಉತ್ತೇಜಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಮದುವೆಯಾಗೋ ಮಕ್ಕಳು ವಯಸ್ಸನ್ನ ಯಾರಿಗೂ ಹೇಳ್ಬೇಡಿ. ಬಾಲ್ಯ ವಿವಾಹ ಅದು ಇದು ಅಂತ ರಗಳೆ ಆಗುತ್ತೆ, ಬೇಗ ಮಾಡಿ ಮುಗಿಸ್ಬೇಡಿ. ಆದ್ರೆ ನಾವು ಹೇಳೇ ಹೇಳ್ತೀವಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಸ್ಕೂಲ್ ಹೆಡ್ ಮಾಸ್ಟರ್ಸ್ಗೆ, CDPO ಅಂಗನವಾಡಿ ಮೇಲ್ವಿಚಾರಕರಿಗೆ, ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ, ಪೊಲೀಸರಿಗೆ ಹೇಳೇ ಹೇಳ್ತೀವಿ. ಚೈಲ್ಡ್ ಲೈನ್ ಸಂಖ್ಯೆ 1098 ಫೋನ್ ಮಾಡೇ ಮಾಡ್ತೀವಿ. ನೆನಪಿಡಿ, ಬಾಲ್ಯ ವಿವಾಹವನ್ನು ನಿಷೇಧಿಸಲಾಗಿದೆ. ಸಾರ್ವಜನಿಕರ ಮಾಹಿತಿಗಾಗಿ ಇದು ರೀಡ್ಸ್ ಸಂಸ್ಥೆ ಬಳ್ಳಾರಿ ಇವರ ಪ್ರಕಟಣೆ. ಕೀಳು ಅಭಿರುಚಿಯ